ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬುಡಕಟ್ಟು ಸಮುದಾಯದ ಸಂಸ್ಕೃತಿ ಸ್ಥಿತಿಗತಿ ಮತ್ತು ಸಮಸ್ಯೆಗಳು ಈ ಕುರಿತು ಸಿರಿಸಿ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಡಾ ವೆಂಕಟೇಶ್ ಎಲ್ ನಾಯಕ್ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ವೆಂಕಟೇಶ್ ನಾಯಕ್ ಅವರೇ ನಮಸ್ಕಾರ. ನಮಸ್ಕಾರ. ಯಾವುದೇ ಒಂದು ಪ್ರದೇಶದ ಅಭಿವೃದ್ಧಿ ಆಗಬೇಕಿದ್ರೆ ಅಲ್ಲಿಯ ಒಂದು ಜನಾಂಗವೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನುವಂತ ಒಂದು ಮಾತಿರ್ತದೆ. ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಬುಡಕಟ್ಟು ಸಮುದಾಯದವರು ಕೂಡ ವಾಸಿಸ್ತಾ ಇದ್ದಾರೆ ಅಂತ ಕೇಳಿದ್ವಿ. ಇವರ ಒಂದು ವೈಶಿಷ್ಟ್ಯತೆ ಏನು, ಇವರ ಒಂದು ಸ್ಥಿತಿಗತಿ ಏನು, ಏನೇನು ಸವಾಲುಗಳಿವೆ, ಈ ವಿಚಾರದ ಬಗ್ಗೆ ಇವತ್ತು ನಾವು ಮಾತನಾಡುವ. ಹೇಳಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಒಂದು ಬುಡಕಟ್ಟು ಸಮುದಾಯದ ಬೇರೆ ಬೇರೆ ಚಟುವಟಿಕೆಗಳು, ಅವರ ಒಂದು ವೈಶಿಷ್ಟ್ಯತೆ ಏನು, ಈ ಬಗ್ಗೆ ನಮ್ಮ ಕೇಳುವರಿಗೆ ಮಾಹಿತಿಯನ್ನು ಮಾಡಿಕೊಡಿ. ತಾವು ಆಕಾಶವಾಣಿಯ ಪ್ರತಿನಿಧಿಯಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬುಡಕಟ್ಟುಗಳ ಬಗ್ಗೆ ವಿಶೇಷವಾದ ಆಸಕ್ತಿ ವಹಿಸಿ ಆ ವಿಷಯವನ್ನ ಪ್ರಸ್ತಾಪಿಸ್ತಾ ಇರೋದು ನಿಜವಾಗ್ಲೂ ಕೂಡ ಅಭಿನಂದನಾರ್ಹ. ಇದು ಎಲ್ಲರ ವಿಚಾರಗಳಾಗಬೇಕು ಮತ್ತು ಎಲ್ಲ ಮಾಧ್ಯಮಗಳ ಪ್ರಮುಖ ವಿಷಯಗಳು ಆಗಬೇಕು ಅಂತ ನನ್ನ ಆಶಯ. ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ವಿಚಾರಗಳನ್ನು ನಾನು ಆಕಾಶವಾಣಿ ಮೂಲಕ ಇಲ್ಲಿ ಎಲ್ಲ ನಾಗರಿಕರ ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ತಮಗೆಲ್ಲ ಗೊತ್ತಿದ್ದಾಗೆ ಉತ್ತರ ಕನ್ನಡ ಜಿಲ್ಲೆ ಇಡೀ ರಾಜ್ಯದಲ್ಲಿಯೇ ವಿಶಿಷ್ಟವಾದಂತಹ ಜಿಲ್ಲೆ. ಇಲ್ಲಿ ನಾಲ್ಕು ರೀತಿಯ ಭೌಗೋಳಿಕ ಲಕ್ಷಣ ಅಂತ ಇರೋ ಜಿಲ್ಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮಾತ್ರ. ಇಲ್ಲಿ ಕರಾವಳಿ ಪ್ರದೇಶ ಇದೆ ಮತ್ತು ಗುಡ್ಡಗಾಡು ಪ್ರದೇಶ ಇದೆ, ತಟ್ಟ ಅರಣ್ಯ ಪ್ರದೇಶ ಇದೆ, ಬಯಲು ಪ್ರದೇಶನೂ ಕೂಡ ಇದೆ. ಇಲ್ಲಿ ಒಂದೇ ರೀತಿಯಲ್ಲಿ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಇಡೀ ಜಿಲ್ಲೆಯನ್ನ ಸಮಗ್ರವಾಗಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಪರಿಸರ ಮತ್ತು ಭೌಗೋಳಿಕ ಪರಿಸ್ಥಿತಿನ ಅನುಗುಣವಾಗಿ ನಾವು ಅಭಿವೃದ್ಧಿಯನ್ನು ನೋಡಬೇಕಾಗ್ತದೆ. ಇಲ್ಲಿ ಪ್ರಮುಖವಾಗಿ ವಿಶೇಷವಾಗಿ ಗುಡ್ಡಗಾಡು ಮತ್ತು ದಟ್ಟ ಅರಣ್ಯ ಪ್ರದೇಶನೇ ಆಗಿರೋದ್ರಿಂದ ಇಡೀ ರಾಜ್ಯದಲ್ಲಿ ಎಲ್ಲೂ ನೋಡಲು ಸಾಧ್ಯ ಇಲ್ಲದೇ ಇರುವಂತ ಬುಡಕಟ್ಟುಗಳು ಮತ್ತು ಸಾಂಪ್ರದಾಯಿಕ ಸಮುದಾಯಗಳು ನಮ್ಮ ಜಿಲ್ಲೆಯಲ್ಲಿ ವಾಸವಾಗಿದ್ದಾರೆ ಅಂತ ಹೇಳುವಂತ ವಿಚಾರವನ್ನ ನಾವೆಲ್ಲರೂ ಕೂಡ ಅದನ್ನ ನೋಡಬೇಕು, ಪರಿಶೀಲಿಸಬೇಕು, ಗಮನಿಸಬೇಕು. ಈ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಸಲರು ಜೊತೆಗೆ ಗೊಂಡರು ಮತ್ತು ಸಿದ್ಧಿಗಳನ್ನ ಮಾತ್ರ ಡಿಕ್ಲೇರ್ಡ್ ಟ್ರೈಬ್ ಅಂತ ಘೋಷಣೆ ಮಾಡ್ತಾರೆ. ಬುಡಕಟ್ಟು ಅಂತ ನೇರವಾಗಿ ಬರುವಂತಹ ಸೌಲಭ್ಯಗಳಿರ್ಬಹುದು ಅಥವಾ ಕಾರ್ಯಕ್ರಮಗಳಿರ್ಬಹುದು, ಅದು ಸಿದ್ಧಿ ಮತ್ತು ಗೊಂಡ ಮತ್ತು ಹಸಲರು ಸಮುದಾಯಗಳಿಗೆ ಮಾತ್ರ ಸೀಮಿತವಾಗಿ ಕಾಣ್ತದೆ, ಮೇಲ್ನೋಟಕ್ಕೂ ಕಾಣ್ತಾ ಇದೆ ಮತ್ತು ಕಾರ್ಯಕ್ರಮಗಳು ಹಾಗೆ ಇದ್ದಾವೆ. ಅದರ ಜೊತೆಗೆ ಕುಣಬಿಗಳಿದ್ದಾರೆ, ಆಮೇಲೆ ಗೌಳಿಗಳಿದ್ದಾರೆ, ಕುಂದರಿ ಮರಾಠಿಗಳಿದ್ದಾರೆ, ಕೊಂಡುಗಳಿದ್ದಾರೆ, ಆಲಕ್ಕಿ ಒಕ್ಕಲರಿದ್ದಾರೆ. ಈ ತರ ಹತ್ತು ಹಲವು ಈಗ ಇದೇ ರೀತಿಯಲ್ಲಿ ಸುಮಾರು 25-30 ರೀತಿಯ ಸಮುದಾಯಗಳು ನಮ್ಮ ಜಿಲ್ಲೆಯಲ್ಲಿ ವಾಸವಾಗಿದ್ದಾರೆ. ಇದು ವಿಶೇಷ. ಒಂದು ಹಂತದಲ್ಲಿ ಇಡೀ ಉತ್ತರ ಕನ್ನಡ ಜಿಲ್ಲೆಯನ್ನ ಬುಡಕಟ್ಟು ಜಿಲ್ಲೆಯಾಗಿ ಘೋಷಿಸಬಹುದಾದಂತಹ ಎಲ್ಲಾ ಲಕ್ಷಣಗಳಲ್ಲೂ ಇರುವಷ್ಟು ಸಂಖ್ಯೆಯಲ್ಲಿದ್ದಾರೆ. ಆದರೆ ಆಡಳಿತಾತ್ಮಕ, ತಾಂತ್ರಿಕ ಮತ್ತು ಹಲವಾರು ಬೇರೆ ಬೇರೆ ಕಾರಣಗಳಿಂದ ಅದು ಡಿಕ್ಲೇರ್ ಆಗಿಲ್ಲ. ಆ ಕಾರಣಕ್ಕಾಗಿ ಬುಡಕಟ್ಟು ಜಿಲ್ಲೆ ಅಂತ ಹೇಳೋದಕ್ಕೆ ಯಾರು ಆಗಿ ಒಪ್ತಾ ಇಲ್ಲ. ಆಗ್ಬೇಕು ಅನ್ನೋ ಒಂದು ಆಶಯ. ಆ ಹಿನ್ನೆಲೆಯಲ್ಲಿ ಬುಡಕಟ್ಟುಗಳನ್ನು ನಾವು ನೋಡ್ತಾ ಇದ್ದೇವೆ. ತಮ್ಮ ಸ್ನಾತಕೋತ್ತರದ ನಂತರ PhD ಅಧ್ಯಯನಕ್ಕಾಗಿ ನೀವು ಈ ಬುಡಕಟ್ಟು ಜನಾಂಗಗಳ ಒಂದು ಅಧ್ಯಯನವನ್ನು ಮಾಡಿದಂತವರು. ಈ ಒಂದು ಹಿನ್ನೆಲೆಯಲ್ಲಿ ಹೇಳಿ, ಈ ಬುಡಕಟ್ಟು ಸಮುದಾಯದಲ್ಲಿರುವಂತಹ ವಿಶಿಷ್ಟವಾದಂತಹ ಒಂದು ಜೀವನ ಕ್ರಮ ಆಗ್ಬಹುದು ಅಥವಾ ಒಂದು ಅವರ ವೈಶಿಷ್ಟ್ಯತೆ ಆಗ್ಬಹುದು, ಅವರ ಭಾಷೆ ಆಗ್ಬಹುದು, ಅವರ ಒಂದು ಸಂಪ್ರದಾಯಗಳಾಗ್ಬಹುದು, ಈ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿ. ಈ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ದಿನಗಟ್ಟಲೆ ಬೇಕಾಗ್ತದೆ. ಇದು ತುಂಬಾ ವಿವರವಾದಂತಹ ವಿಸ್ತಾರವಾದಂತಹ ವಿಷಯ. ಒಂದೆರಡು ವಿಚಾರಣೆಗಳು ಹೇಳಬೇಕು ಅಂತಂದ್ರೆ, ಸಿದ್ದಿ ಸಮುದಾಯವನ್ನ ನಾವು ಬಣ್ಣಿಸ್ತೇವೆ. ಇವರು ಆಫ್ರೋ ಇಂಡಿಯನ್ಸ್ ಅಂತಾನು ಕರೀತಾರೆ. ಇವರು ಆಫ್ರಿಕಾದಿಂದ ಸ್ಲೇವರಾಗಿ ಪೋರ್ಚುಗೀಸ್ ರೈಟರ್ ಸಮಯದಲ್ಲಿ ಕರ್ನಾಟಕವನ್ನು ಪ್ರವೇಶಿಸಿ ಇಲ್ಲಿ ಯಲ್ಲಾಪುರ, ಮುಂಡಗೋಡು, ಅಂಕೋಲ ಮತ್ತು ಕಾರವಾರ ಹಳಿಯಾಳದ ಭಾಗದಲ್ಲಿ ಅಲ್ಲಲ್ಲಿ ನೆಲೆನಿತ್ತಿದ್ದರನ್ನು ನಾವು ಗಮನಿಸ್ತೇವೆ ತುಂಬ ನೂರಾರು ವರ್ಷಗಳ ಹಿಂದಿನಿಂದ. ಇಲ್ಲಿ ವಿಶೇಷ ಏನಂತಂದ್ರೆ, ಸಿದ್ಧಿಗಳು ಅಂದ ತಕ್ಷಣ ಕಾಮನ್ ಆಗಿ ಸಿದ್ಧಿಗಳನ್ನು ಬುಡಕಟ್ಟು ಅಂತ ಒಂದೇ ಹೇಳ್ತೇವೆ. ಆದ್ರೆ ಅವರು ಎಷ್ಟು ವಿಶೇಷ ಅಂತಂದ್ರೆ, ಅವರಲ್ಲಿ ಮೂರು ರೀತಿಯ ಸಮುದಾಯಗಳಿದ್ದಾವೆ. ಕ್ರಿಶ್ಚಿಯನ್ ಸಿದ್ಧಿ ಬೇರೆ, ಮುಸ್ಲಿಂ ಸಿದ್ಧಿ ಬೇರೆ, ಹಿಂದೂ ಸಿದ್ಧಿ ಬೇರೆ. ಆ ಮೂರು ಸಿದ್ಧಿಗಳು ಒಂದೇ, ಒಂದೇ ಮೂಲ, ಒಂದೇ ಬಳಿ, ಒಂದೇ ಊರಿಂದ ಬಂದವರು. ಆದ್ರೆ ನೋಡೋದಕ್ಕೆ ಮೂರು ಸಮುದಾಯಗಳಲ್ಲಿ ಧರ್ಮದಲ್ಲಿ ಅವ್ರನ್ನ ಗುರುತಿಸ್ಕೋತಾರೆ. ಆದ್ರೆ ಅಂಕೋಲಾ ತಾಲೂಕು ಯಲ್ಲಾಪುರ ತಾಲೂಕಿನ ಒಂದು ಬಾರ್ಡರ್ ಒಳಗೆ ಸಾತನ ಬೈಲು ಅಂತ ಒಂದು ದೊಡ್ಡ ಕಾಡಿದೆ. ಆ ಕಾಡಿನ ಪ್ರದೇಶದಲ್ಲಿ ಒಂದು ಕ್ಷೇತ್ರ ಇದೆ. ಅಲ್ಲಿ ಮೂರು ಸಮುದಾಯದವರು ಹೋಗಿ ಕಾಮನ್ ಆಗಿ ಜಾತ್ರೆ ಮಾಡ್ತಾರೆ. ಇದು ಒಂಥರ ವಿಭಿನ್ನವಾದಂತ, ಇದನ್ನು ನಾವು ಸವಿಬೇಕು. ಅವ್ರ ಬುಡಕಟ್ಟುಗಳು ಅಲ್ಲಿ ಅವರೆಲ್ಲ ಆಫ್ರಿಕಾದಿಂದ ತಂದಂತ ದೇವರು ಅಥವಾ ಅಲ್ಲಿಂದ ಮೂಲದಲ್ಲಿ ಬಂದ ದೇವರು ಅನ್ನೋ ಪರಿಕಲ್ಪನೆಯಲ್ಲಿ ಅವರು ವರ್ಷಕ್ಕೊಂದ್ಸರಿ ಸಿದ್ಧಿ ನ್ಯಾಸ್ ಅಂತ ಹೇಳುವ ಹೆಸರಿನಲ್ಲಿ ಅವ್ರು ಜಾತ್ರೆ ಮಾಡ್ತಾರೆ. ಆ ಜಾತ್ರೆಯನ್ನು ನಾವು ಅಲ್ಲೇ ಹೋಗಿ ಕಳಿಸ್ಬೇಕು. ಇಡೀ ಅಲ್ಲೆಲ್ಲ ಪೂಜೆ ವಿಚಾರಗಳೆಲ್ಲ ನಡೀತದೆ, ಎಲ್ಲಾ ಸಮುದಾಯದವರು ಅಲ್ಲಿಗೆ ಹೋಗ್ತಾರೆ. ಇದು ಒಂದು ರೀತಿಯಲ್ಲಿ ವಿಚಾರಗಳು. ಅದೇ ರೀತಿಯಲ್ಲಿ ಕುಂಬ್ರಿ ಮರಾಠಿ ಅಂತ ಒಂದು ಸಮುದಾಯ ಇದೆ. ಆ ಕುಂಬ್ರಿ ಮರಾಠಿ ಅನ್ನೋದು ಮರಾಠಿ ಕುಂಬ್ರಿ ಮರಾಠಿ ಮರಾಠಿ ನಾಯಕ ಕುಣಬಿಗಳು ಒಂದೇ ರೀತಿ ಒಂದೇ ಬಲಿಯಿಂದ ಬಂದವರು ಅಂತ ಕೆಲವು ಅಧ್ಯಯನದಲ್ಲಿ ಕೆಲವು ಆಕರಗಳು ಸಿಗ್ತವೆ. ಆದ್ರೆ ಕುಂಬ್ರಿ ಮರಾಠಿಯವರನ್ನು ನೋಡಿದಾಗ ಸಿದ್ದಾಪುರ ಕಡೆ ಬಂದ್ರೆ ಅವರನ್ನ ಜೋಗಿ ಮರಾಠಿ ಅಂತ ಕರೀತಾರೆ. ಅದೇ ಯಲ್ಲಾಪುರದಿಂದ ಆಚೆ ಹೋದ್ರೆ ಅವರನ್ನು ಶಿವಾಜಿ ಮರಾಠಿ ಅಂತ ಕರೀತಾರೆ. ಆಮೇಲೆ ಎಲ್ಲಾ ಈಗ ನಮ್ಮ ಸಿರ್ಸಿ ಭಾಗದಲ್ಲಿ ನೋಡಿದ್ರೆ ಕುಂಬ್ರಿ ಮರಾಠಿ ಅಂತ ಕರೀತಾರೆ. ಅವ್ರ ಎಲ್ಲಾ ಸಮುದಾಯದವರು ಒಂದೇ, ಅವ್ರ ಕರೆಯೋದು ಮಾತ್ರ ವಿಭಿನ್ನವಾಗಿರ್ತದೆ. ಅದೇ ರೀತಿಯಲ್ಲಿ ಹಸಲ್ರು ಇರ್ಬೋದು ಅಥವಾ ಇವರು ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೌಳಿಗಳಿದ್ದಾರೆ. ಇವರು ಮಧ್ಯಪ್ರದೇಶದ ಕಚ್ಚಗೌಳಿ ಅಂತಾರೆ. ಅವರಲ್ಲಿ ಸುಮಾರು ಬೆಳೆಗಳಿದ್ದಾವೆ. ಅವರೆಲ್ಲ ಮಧ್ಯಪ್ರದೇಶದಿಂದ ಪಶುಪಾಲಕರಾಗಿ ಕರ್ನಾಟಕಕ್ಕೆ ಬಂದು ಯಲ್ಲಾಪುರ ಹಳಿಯಾಳ ಈ ಭಾಗದಲ್ಲಿ ಮೇಲೆ ನಿಂತರು ಅಂತ ಒಂದು ಅಧ್ಯಯನ ಹೇಳ್ತದೆ. ಅವರು ತುಂಬಾ ಅವರು ಕೂಡ ಇವರು ಹಾಗಿನ ಬುಡಕಟ್ಟಿಗೆ ಕಾಡಿನ ಮಧ್ಯದಲ್ಲಿ ಎಮ್ಮೆಗಳನ್ನ ಸಾಕೊಂಡು ಪಶುಪಾಲನೆ ಮಾಡ್ತಾ ಅಲ್ಲೇ ಅವ್ರ ಬದುಕನ್ನ ಕಟ್ಕೊಂಡಿದ್ದು ಕಟ್ತವೆ. ಇವರಲ್ಲಿ ನಮ್ಮಲ್ಲಿರುವಂತಹ ಸುಗ್ಗಿ ಇರ್ಬೋದು ಅಥವಾ ದೀಪಾವಳಿ ಇರ್ಬೋದು, ಈ ತರ ಅವರದೇ ಆದಂತಹ ಸಾಂಪ್ರದಾಯಿಕ ಕಾರ್ಯಕ್ರಮ ನಂಬಿಕೊಂಡು ಪ್ರತಿ ವರ್ಷನೂ ಕೂಡ ಬಹಳ ವಿಜೃಂಭಣೆಯಿಂದ ಅವರ ಪರಂಪರೆಯನ್ನು ಅವರ ಅಸ್ಮಿತೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅವರು. ಈ ತರ ಎಲ್ಲಾ ಸಮುದಾಯಕ್ಕೂ ಹಾಲಕಿಗಳ ಸುಗ್ಗಿಗಳು ಇರ್ಬೋದು, ಹಗರಣಗಳು ಇರ್ಬೋದು, ಈ ತರದಲ್ಲಿ ಅಗೇರ್ರ ಸುಗ್ಗಿ ಇರ್ಬೋದು, ಹಾಲಕ್ಕಿ ಒಕ್ಕಲ ಹಗರಣಗಳು ಇರ್ಬೋದು, ತಮ್ಮ ಹಲವಾರು ಈ ತರ ನೋವುಗಳು ಅಥವಾ ಸಂತೋಷ ಅದು ಎಲ್ಲದನ್ನೂ ಪ್ರಕಟಿಸುವ ಮತ್ತು ಅನುಭವಿಸುವ ಅಥವಾ ಹೇಳುವಂತ ಇದಕ್ಕೆ ಹುಟ್ಟುಕೊಂಡಂತ ಹಲವಾರು ರೂಢಿ ಸಂಪ್ರದಾಯಗಳನ್ನ ಇವತ್ತು ಪರಂಪರೆಯಾಗಿ ಅದನ್ನು ಉಳಿಸ್ಕೊಂಡು ಬಂದಿರೋದು ನೋಡ್ತೇವೆ. ಆಯಾ ಕಲಾ ಪ್ರಕಾರಗಳು, ಅವರ ಆಚಾರ ವಿಚಾರಗಳು, ಅವರ ಹಬ್ಬ ಹರಿದಿನಗಳಲ್ಲಿ ನಡ್ಕೊಳ್ಳುವಂತ ರೀತಿ, ಅವರ ಪೂಜಾ ವಿಧಾನಗಳು ಮತ್ತು ಅವರ ವಿಶೇಷವಾಗಿ ಗಮನಿಸಬೇಕಾಗಿದ್ದ ದೇಹಚರ್ಯೆ, ಒಂದೊಂದು ಬೆಳಿಗ್ಗೂ ಕೂಡ ಒಂದೊಂದು ರೀತಿಯ ದೇಹಚರ್ಯೆ, ಅವರ ಒಂದು ಫಿಸಿಕಲ್ ಅಪಿಯರೆನ್ಸ್ ಇರುತ್ತೆ. ಅದಕ್ಕೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಬುಡಕಟ್ಟು ಅಧ್ಯಯನ ವಿಭಾಗ ಅಂತ ವಿಶೇಷವಾದ ವಿಭಾಗ ಇದೆ. ಅಲ್ಲಿ ಒಂದು ಡಿಫೈನ್ ಮಾಡಿದ್ದಾರೆ ಬುಡಕಟ್ಟು ಅಧ್ಯಯನದಲ್ಲಿ. ಬುಡಕಟ್ಟುಗಳು ಅಂದ್ರೆ ಹೀಗೆ ಇರಬೇಕಾಗತ್ತೆ. ಅವರ ಕಣ್ಣು, ಅವರ ಹೊಬ್ಬು, ಚರ್ಮದ ಬಣ್ಣ, ಅವರ ಕೂದಲು, ಅವರು ತಿನ್ನುವ ಆಹಾರ, ಅವರು ಬಳಸುವಂತಹ ಔಷಧ ವಿಧಾನಗಳು, ಅವರ ದಿನನಿತ್ಯದ ಕ್ರಿಯೆಗಳು, ಅವರ ಬೆಳಗ್ಗೆ ಆರಾಧನೆಗಳು, ಇವೆಲ್ಲದನ್ನು ಪಟ್ಟಿ ಮಾಡಿದ್ದಾರೆ. ಅವರ ಒಳಾಡಳಿತ ವ್ಯವಸ್ಥೆ, ಅವ್ರದೇ ಆದಂತಹ ಕೋರ್ಟ್ ಇರುತ್ತೆ, ಅವ್ರದೇ ಆದ ನ್ಯಾಯ ತೀರ್ಮಾನಗಳು ಇರ್ತವೆ, ಅವ್ರದೇ ಈ ತರದಲ್ಲಿ ಅವರ ಮದುವೆ, ಅವರ ಹುಟ್ಟು, ಅವರ ಸಾವಿನ, ಈ ಎಲ್ಲ ಪ್ರಕ್ರಿಯೆಗಳನ್ನ ಗಮನಿಸಿ ನಾವು ಬುಡಕಟ್ಟುಗಳಲ್ಲಿ ಇವರು ಬುಡಕಟ್ಟು ಪ್ರಯತ್ನಕ್ಕೆ ಸೇರ್ತಾರೆ ಅಂತೇಳಿ ನಾವು ಅಧ್ಯಯನ ಕಾರ್ಯ ಹೇಳ್ತೇವೆ. ಈಗ ಈ ಬುಡಕಟ್ಟು ಸಮುದಾಯದವರ ಬೇರೆ ಬೇರೆ ಈ ಸಂಪ್ರದಾಯದ ಬಗ್ಗೆ ನೀವು ಹೇಳಿದ್ರಿ, ಬೇರೆ ಬೇರೆ ಕಲೆ ಆಗ್ಬಹುದು, ಸಂಸ್ಕೃತಿ ಆಗ್ಬಹುದು, ಅವರ ಶಿಷ್ಟಾಚಾರಗಳಾಗ್ಬಹುದು, ಇದನ್ನ ದಾಖಲಿಸುವಂತಹ ಒಂದು ಪ್ರಯತ್ನ ಏನಾದ್ರೂ ಈಗಾಗಲೇ ಆಗಿದೆಯಾ ಅಥವಾ ಆಗಬೇಕಾಗಿದೆಯಾ? ಒಂದೇನಂದ್ರೆ ಇಡೀ ಕರ್ನಾಟಕದಲ್ಲಿ ಹಂಪಿ ವಿಶ್ವವಿದ್ಯಾಲಯ ಮತ್ತು ವಾರ್ತಾ ಇಲಾಖೆ ಇಬ್ರು ಸೇರಿ ಮೊಟ್ಟ ಮೊದಲನೇ ಬಾರಿಗೆ ವಿಜುವಲ್ ಎನ್ಸೈಕ್ಲೋಪೀಡಿಯಾ ಅಂತ ಒಂದು ಚಿತ್ರ ಸಂಪುಟ ಅಂತ ಒಂದು ತಂದಿದ್ದಾರೆ. ಅದು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇದೆ. ಸುಮಾರು ಒಂದು 500-600 ಪೇಜ್ ಅಷ್ಟು ದಪ್ಪ ಪುಸ್ತಕ. ಅದರೊಳಗೆ ಇಡೀ ರಾಜ್ಯದ ಎಲ್ಲಾ ಬುಡಕಟ್ಟುಗಳ ಚಿತ್ರ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಬ್ರೀಫ್ ಇನ್ಫಾರ್ಮೇಶನ್ ಇದೆ. ಆದ್ರೆ ಉತ್ತರ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಬಂದಾಗ ಈವರೆಗೂ ಕೂಡ ಆ ರೀತಿಯ ಡಾಕ್ಯುಮೆಂಟ್ ಮಾಡುವಂತ ಕೆಲಸಗಳು ಎಲ್ಲೂ ಆಗಿಲ್ಲ. ಇಲಾಖೆಯಲ್ಲೂ ಆಗಿಲ್ಲ, ಸಂಘ ಸಂಸ್ಥೆಯಲ್ಲೂ ಮಾಡಿಲ್ಲ, ಯಾರು ಮಾಡಿಲ್ಲ. ಈಗ ನಾವು ನಮ್ಮ ಸಂಸ್ಥೆಯಿಂದ ಸ್ಕೋಡ್ವೇಸ್ ಸಂಸ್ಥೆಯಿಂದ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ 20-30 ರೀತಿಯ ಸಮುದಾಯಗಳ ಚಿತ್ರ ಸಂಪುಟವನ್ನು ಮಾಡೋದಕ್ಕೆ ನಾವು ಹೊರಟಿದ್ದೇವೆ. ಮೊದಲನೇ ಇದು ಯಾವ ಕಾರಣಕ್ಕೆ ಅಂತಂದ್ರೆ, ಒಂದು ಬೇರೆ ಬೇರೆ ಕಾರಣಕ್ಕಿದೆ. ಅಂದ್ರೆ ಕೆಲವು ಕ್ಯಾಟಗರಿ ಎನ್ನಲ್ಲಿದ್ದಾರೆ ಸಮುದಾಯಗಳು, ಅವು ಬುಡಕಟ್ಟುಗಳು ಸೇರಬೇಕು ಅಂತ ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾವೆ. ಆದ್ರೆ ಅವರು ಹಿಂದುಳಿದ ವರ್ಗಗಳ ಆಯೋಗ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಅಥವಾ ಯಾರು ಇದನ್ನ ತೀರ್ಮಾನ ಮಾಡ್ತಾರೆ, ಅವರ ಮುಂದೆ ಆ ಸಮುದಾಯ ಪೂರ್ಣ ಪ್ರಮಾಣದಲ್ಲಿ ಪ್ರಕಟಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ಸಮುದಾಯವನ್ನ ಎಸ್ಟಿಗೆ ಅಥವಾ ಎಸ್ಸಿಗೆ ಸೇರಿಸಬೇಕು ಅಂದ್ರೆ ಅದರದೇ ಆದಂತಹ ಸರ್ಕಾರದ ನಾರ್ಮ್ಸ್ಗಳಿದ್ದಾವೆ. ಆ ಪ್ಯಾರಾಮೀಟರ್ಗೆ ಸೆಟ್ ಆಗಬೇಕು. ಆ ಸೆಟ್ ಆಗಬೇಕು ಅಂತಂದ್ರೆ ಇವರು ದಾಖಲೆಗಳು ಒದಗಿಸಬೇಕು ಆಯಾ ಸಮುದಾಯಗಳು. ಆ ಸಂದ ಒದಗಿಸ್ಲಿಕ್ಕೆ ಹೆಚ್ಚಿನದಾಗಿ ಪೇಪರ್ ನಲ್ಲಿ ಯಾರು ಅಷ್ಟು ಪ್ರಮಾಣದಲ್ಲಿ ಓದ್ತಾ ಕೂತ್ಕೊಳಕ್ ಆಗಲ್ಲ. ಆದ್ರೆ ಕಣ್ಣು ಮುಂದೆ ಆ ಚಿತ್ರವನ್ನು ನೋಡೋದಕ್ಕೆ ಅಥವಾ ಸಮುದಾಯವನ್ನು ನೋಡೋದಕ್ಕೆ ಇವತ್ತಿನವರೆಗೆ ಸಾಧ್ಯ ಆಗಿಲ್ಲ. ಆ ಕಾರಣಕ್ಕಾಗಿ ಎಲ್ಲಿ ಒಂದು ಹೋರಾಟದ ಹಂತದಲ್ಲಿದ್ದಾರೆ, ತನ್ನ ಬದುಕಿಗೆ ಹೋರಾಟ ಮಾಡ್ತಿದ್ದಾರೆ, ತನ್ನ ಉಳಿವಿಗೆ ಹೋರಾಟ ಮಾಡ್ತಿದ್ದಾರೆ, ಆ ಎಲ್ಲಾ ಸಮುದಾಯಗಳ ಡಾಕ್ಯುಮೆಂಟ್ ಮಾಡುವಂತ ವಿಜುವಲ್ ಡಾಕ್ಯುಮೆಂಟ್ ಮಾಡುವಂತ ಕೆಲಸವನ್ನು ನಾವೀಗ ಆರಂಭಿಸಿದ್ದೇವೆ. ಅದು ಈಗ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೂ ಕೇಳ್ತಾ ಇದ್ದೇವೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ. ಯಾಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್, ಅದು ಇಡೀ ಒಂದು ಸುಮಾರು 2-3 ವರ್ಷಗಳ ಕಾಲ ನಾವು ಶೂಟ್ ಮಾಡಬೇಕಾಗ್ತದೆ. ಒಂದು 15 ನಿಮಿಷದ ಒಂದು 1/2 ಗಂಟೆ ಒಂದು ಡಾಕ್ಯುಮೆಂಟರಿ ಫಿಲ್ಮ್ ಮಾಡೋದಕ್ಕೆ ಸುಮಾರು 2 ವರ್ಷ ಕೆಲಸ ಮಾಡಬೇಕು. ಯಾಕಂದ್ರೆ ಸೀಸನಲ್ ವೆರೈಟೀಸ್ ಇರುತ್ತೆ, ಕೃಷಿಗೆ ಸಂಬಂಧಪಟ್ಟಾಗೆ, ಹಬ್ಬಗಳಿಗೆ ಸಂಬಂಧಪಟ್ಟಾಗೆ, ಅದು ಅಷ್ಟು ವೇಟ್ ಮಾಡಿ ನಾವು ಟೈಮ್ ಮಾಡಬೇಕು. ಅದು ಆ ಸಮುದಾಯದ ಹತ್ರ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಎಲ್ಲಾ ಸಮುದಾಯಗಳ ಧ್ವನಿಯಾಗಿ ಆ ಸಮುದಾಯಗಳ ಅಸ್ಮಿತೆಯನ್ನು ಸಂರಕ್ಷಣೆ ಮಾಡೋದಕ್ಕೆ ಒಂದು ಡಾಕ್ಯುಮೆಂಟ್ ಆಗಿ ಈಗ ನಾವು ಚಿತ್ರ ಸಂಪುಟವನ್ನು ತರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಮತ್ತೆ ಅದರ ಸಂಬಂಧಪಟ್ಟಾಗೆ ಒಂದು ವಿಡಿಯೋವನ್ನು ಮಾಡೋದಕ್ಕೆ, ಅದು ಯೂಟ್ಯೂಬ್ ಇರಬಹುದು ಅಥವಾ ಬೇರೆ ಯಾವ ಸರ್ಕಾರಕ್ಕೆ ಇರ್ಬೋದು, ಯಾವ ಸಂಘ ಸಂಸ್ಥೆಗಳಿಗೆ ಆ ಸಮುದಾಯಕ್ಕೆ ಒಂದು ಅವರ ಇಡೀ ಸಮುದಾಯ ಹಿಂಗಿದೆ ಅಂತ ಹೇಳೋದಕ್ಕೆ ಒಂದು ಡಾಕ್ಯುಮೆಂಟರಿ ಫಿಲ್ಮ್ ತರ ಇನ್ನೊಂದು ಬುಕ್ ಅನ್ನ ತರೋದಕ್ಕೆ ಈಗಾಗಲೇ ನಾವು ಪ್ರಾಜೆಕ್ಟ್ ಅನ್ನು ಮಾಡಿದೀವಿ. ಮುಂದಿನ 2-3 ವರ್ಷಗಳಲ್ಲಿ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೀಮಿತವಾಗಿ ಇರುವಂತಹ ಎಲ್ಲಾ ಸಮುದಾಯಗಳ ಅಂದ್ರೆ ವಿಶೇಷವಾಗಿ ಈ ಬುಡಕಟ್ಟು ಮತ್ತು ಸಾಂಪ್ರದಾಯಿಕ ಸಮುದಾಯಗಳ ಚಿತ್ರ ಸಂಪುಟವನ್ನು ತರ್ತಾ ಇದ್ದಾರೆ. ಸಾಮಾನ್ಯವಾಗಿ ಹೇಳುವಂತಹದ್ದು ಈ ಬುಡಕಟ್ಟು ಸಮುದಾಯ ಹೆಚ್ಚಾಗಿ ಕಾಡು ಪ್ರದೇಶದ ಸುತ್ತಮುತ್ತ ಇರ್ತವೆ ಅಂತ ಹೇಳಿ, ಈ ವನ್ಯ ಸಂರಕ್ಷಣೆಗೆ ಮತ್ತು ಇವರ ಒಂದು ಅಸ್ತಿತ್ವಕ್ಕೂ ಏನಾದರೂ ಸಂಘರ್ಷ ಆಗ್ತಾ ಇದೆಯಾ? ತಮಗೆಲ್ಲ ಗೊತ್ತಿದ್ದ ಹಾಗೆ ಉತ್ತರ ಕನ್ನಡ ಜಿಲ್ಲೆ ಆನ್ ರೆಕಾರ್ಡ್ 81% ಫಾರೆಸ್ಟ್ ಇರುವಂತಹ ಜಿಲ್ಲೆ. ಈ ಜಿಲ್ಲೆ ಈಗಾಗಲೇ ಯುನೆಸ್ಕೋ ಡಿಕ್ಲೇರ್ಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಇಲ್ಲಿ ಆಗಿರೋದ್ರಿಂದ ಇಲ್ಲಿ ಬೇರೆ ಯಾವುದೋ ದೊಡ್ಡ ದೊಡ್ಡ ಕಂಪನಿಗಳಾಗ್ಲಿ ಯಾವುದು ಇಲ್ಲಿ ಬರೋ ಫ್ಯಾಕ್ಟರಿಗಳಲ್ಲಿ ಬರೋ ಚಾನ್ಸಸ್ ಇಲ್ಲ. ಇಲ್ಲಿರುವಂತ ಸಮುದಾಯಗಳು ಇಲ್ಲಿ ಕಾಡನ್ನೇ ನಂಬಿ ಬದುಕಬೇಕು. ಹೆಚ್ಚಿನದಾಗಿ ಸುಮಾರು 60-80% ಜನ ನಮ್ಮ ಫಾರೆಸ್ಟ್ ಏರಿಯಾದಲ್ಲೇ ಲೊಕೇಟ್ ಆಗಿದ್ದಾರೆ. ಅದರೊಳಗೆ ಬುಡಕಟ್ಟು ಮತ್ತು ಸಾಂಪ್ರದಾಯಿಕ ಸಮುದಾಯಗಳು ಬಂತು. ಇವರೆಲ್ಲರೂ ಕೂಡ ಕಾಡಿನ ಉತ್ಪನ್ನಗಳನ್ನ ಸಂಗ್ರಹ ಮಾಡಿ ಅದನ್ನ ತಂದು ಮಾರಾಟ ಮಾಡಿ ಅದನ್ನ ಬರೋ ಆದಾಯದಿಂದ ಬೆಳಕುವಂಥದ್ದು. ಅದು ಕಾಡಿನ ಒಳಗಡೆಗೆ ಅಲ್ಲಲ್ಲಿ ಸ್ಥಳಾಂತರ ಬೇಸಾಯ ಇರ್ಬೋದು, ಅವರ ಒಂದು ಅವಶ್ಯಕತೆ ತಕ್ಕಂತೆ ಕಾಡನ್ನ ಹಾಸನ ಮಾಡಿಕೊಂಡು ಅಥವಾ ಅಲ್ಲಿ ಜಾಗವನ್ನು ಮಾಡಿಕೊಂಡು ರೈತಾಪಿ ಮಾಡುತ್ತಾ ಬಂದಿರುವಂಥದ್ದು. ಅದ್ರ ಮೇಲೆ ಈ ಬದುಕನ್ನು ಸಾಗಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಏನಾಗಿದೆ, ಒಂದಿಷ್ಟು ಆಧುನಿಕ ವ್ಯವಸ್ಥೆಯ ಪೈಪೋಟಿಗಳು, ಆಮೇಲೆ ಇನ್ನೊಂದು ಬೇರೆ ಬೇರೆ ಕಾನೂನಿನ ವ್ಯಾಪ್ತಿಗೆ ತೊಡಕುಗಳು, ಕೆಲವು ಈ ವಿಚಾರದಲ್ಲಿ ಸಂದರ್ಭ ಬಂದಾಗ ಇವರು ಏನಪ್ಪ ಸಂಪೂರ್ಣವಾಗಿ ಅರಣ್ಯದಲ್ಲಿ ಅವಲಂಬಿತರಾಗಿ ಅಥವಾ ಅರಣ್ಯದ ಒಳಗೆ ನಾವು ಮೇಲೆ ಡಿಪೆಂಡ್ ಆಗಿದ್ರು, ಅದರಿಂದ ಅನಿವಾರ್ಯವಾಗಿ ಹೊರಗೆ ಬರಬೇಕಾದಂತ ಮತ್ತೆ ಬದಲಿ ಬದುಕಿನ ಮೂಲವನ್ನು ಗುರುತಿಸಿಕೊಳ್ಬೇಕಾದಂತ ಅನಿವಾರ್ಯತೆ ಈಗ ಎಲ್ಲಾ ಸಮುದಾಯಗಳಲ್ಲಿ ಹುಟ್ಟಿದೆ. ಇದು ಒಂದು ವಿಚಾರ. ಎರಡನೇದು, ಕಾಡಲ್ಲೂ ಏನಾಗಿದೆ ಅಂತಂದ್ರೆ, ಈ ಇದರಲ್ಲಿ ಕೆಲವು ಟೆಂಡರ್ಗಳು ಇದೆಲ್ಲ ನಡೆಯುವ ಸಂದರ್ಭದಲ್ಲಿ ಕೆಲವು ಪೋಸ್ಟ್ ಹಾರ್ವೆಸ್ಟಿಂಗ್ ಫ್ರೀ ಹಾರ್ವೆಸ್ಟಿಂಗ್ ಟೆಕ್ನಾಲಜೀಸ್ ಎಲ್ಲ ಇರ್ತದೆ. ಹಿಂದೆ ನಮ್ಮ ಬುಡಕಟ್ಟುಗಳು ಮತ್ತು ಸಂಪ್ರದಾಯ ಸಮುದಾಯಗಳು ಅಥವಾ ಅರಣ್ಯ ಅವಲಂಬಿತ ಸಮುದಾಯಗಳು ಕಾಡಿನ ಉತ್ಪನ್ನಗಳನ್ನು ಹೇಗೆ ತೆಗಿಬೇಕು ಮತ್ತು ಹೇಗೆ ಸಂರಕ್ಷಿಸಬೇಕು, ಮುಂದಿನ ವರ್ಷಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅವ್ರದ್ದೇ ಆದಂತ ಒಂದು ಟ್ರೆಡಿಷನಲ್ ನಾಲೆಜ್ ಇತ್ತು. ಆದ್ರೆ ಅದು ಕಮರ್ಷಿಯಲೈಸ್ ಆದಾಗ, ಈ ಇಲಾಖೆಗಳು ಅಥವಾ ಸರ್ಕಾರದ ಟೆಂಡರ್ ಸಿಸ್ಟಮ್ ಇಂಥವೆಲ್ಲ ಬಂದಾಗ ಅದಕ್ಕೆ ಯಾರಿಗೂ ನಾವು ಟೆಂಡರ್ ಕೊಡ್ತೀವಿ, ಆ ಟೆಂಡರ್ ಏನಾಗಿದೆ ಅವನು ಕಟ್ಟಿರೋ ದುಡ್ಡಿಗೆ ಅಲ್ಲಿ ಹಾರ್ವೆಸ್ಟ್ ಆಗಿ ತೆಗೆದು ಅವನ್ನ ಲಾಭ ಮಾಡುವ ದೃಷ್ಟಿಯಿಂದನೇ ಅವ್ನು ತೆಗೆಯೋದ್ರಿಂದ ಅದನ್ನು ಮುಂದಿನ ವರ್ಷಕ್ಕೆ ಉಳಿಸಬೇಕು ಅನ್ನೋ ಒಂದು ಪರಿಕಲ್ಪನೆ ಕಡಿಮೆ ಅಂತ ಹೇಳೋದು ಇದೆ ಅಂತ ಹೇಳ್ತಾರೆ. ಆದ್ರೆ ಆಲ್ಮೋಸ್ಟ್ 80% ಇಲ್ಲ ಅಂತ ನಾವು ಹೇಳ್ಬೇಕು. ಇಂಥ ಸಂದರ್ಭದಲ್ಲಿ ಮುಂದಿನ ವರ್ಷಕ್ಕೆ ಆ ಬೆಳೆ ಇರೋದಿಲ್ಲ. ಇದನ್ನೇ ಸಂಗ್ರಹ ಮಾಡಿ ಬದುಕ್ತಾ ಇರುವಂತ ಈ ಬುಡಕಟ್ಟುಗಳಿಗೆ ಬದುಕಿನ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ನೇರವಾಗಿ ಆಗಿದೆ. ಇದು ಒಂದು ಕಾರಣ. ಆದ್ರೆ ಕಾಡಲ್ಲಿ ಉತ್ಪನ್ನಗಳನ್ನ ಅದು ಸರಿಯಾದ ಟ್ರೆಡಿಷನಲ್ ಮೆಥಡ್ ಹಾರ್ವೆಸ್ಟ್ ಮಾಡದೇ ಇರೋ ಕಾರಣಕ್ಕಾಗಿ ಕಾಡಿನ ಪ್ರಾಣಿಗಳಿಗೂ ಕೂಡ ಉತ್ಪನ್ನ ಆಹಾರ ಸಿಗ್ತಾ ಇಲ್ಲ. ಅದಕ್ಕಾಗಿ ಆಹಾರ ಹುಡುಕೊಂಡು ಆ ಕಾಡಿನ ಪ್ರಾಣಿಗಳು, ಆ ಎಡಿಸೆಂಟ್ ಇರುವಂತಹ ಕಾಡಿನ ಅಂಚಿನಲ್ಲಿರುವಂತಹ ನಮ್ಮ ಬುಡಕಟ್ಟುಗಳ ಮತ್ತು ಸಾಂಪ್ರದಾಯಿಕ ಸಮುದಾಯಗಳ ಅಥವಾ ಅರಣ್ಯಾವಲಂಬಿತ ಸಮುದಾಯಗಳ ರೈತರ ಗದ್ದೆಗಳಿಗೆ ಹೊಲಗಳಿಗೆ ಬರ್ತಾ ಇರೋದನ್ನ ನಾವು ಕಳೆದ 10 ವರ್ಷದಿಂದ ನೋಡ್ತಾ ಇದ್ದೇವೆ. ಮೊದಲು ಇಷ್ಟು ಪ್ರಮಾಣದಲ್ಲಿ ಇರಲಿಲ್ಲ, ಬಂದು ಎಲ್ಲೋ ಹೀಗೆ ಬಂದು ಹೋಗ್ತಾ ಇದ್ವು. ಈಗಾಗಲೇ ನೇರವಾಗಿ ಹಿಂಡಿಂಡಾಗಿ ಕಾಡು ಪ್ರಾಣಿಗಳು ಊರಿಗೆ ಬರ್ತಾ ಇದ್ದಾವೆ. ಅದಕ್ಕಾಗಿ ಮನುಷ್ಯ ಮತ್ತು ಕಾಡು ಪ್ರಾಣಿಗಳ ನಡುವೆ ಸಂಘರ್ಷ ಎದ್ದಿರುವುದು ಒಂದು ಕಾರಣ. ಮನುಷ್ಯರಿಗಷ್ಟೇ ಅಲ್ಲ, ಕಾಡು ಪ್ರಾಣಿಗಳಿಗೂ ಆಹಾರ ವ್ಯತ್ಯಾಸ ಆಗಿ ಬುಡಕಟ್ಟುಗಳು ಮತ್ತು ಸಾಂಪ್ರದಾಯಿಕ ಸಮುದಾಯಗಳು ನಾವು ಇವತ್ತು ಬದುಕಿಗಾಗಿ ಕಷ್ಟಪಡುವಂತ ಇದು ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ನೇರವಾಗಿ ನಾವು ಅಧ್ಯಯನ ಸಂದರ್ಭದಲ್ಲಿ ಕಂಡಿದ್ದೇವೆ. ಈಗ ಬುಡಕಟ್ಟು ಸಮುದಾಯದ ಇಂದಿನ ಯುವಜನರಿಗೆ ಪರ್ಯಾಯ ಉದ್ಯೋಗದ ಅವಕಾಶಗಳು ಮತ್ತು ಆರ್ಥಿಕವಾದ ಒಂದು ಚಟುವಟಿಕೆ ಮಾಡುವುದಕ್ಕೆ ಅವಕಾಶಗಳು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆಯಾ? ತುಂಬಾ ಮಹತ್ವದ ಪ್ರಶ್ನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಇಲ್ಲಿ ಕೃಷಿ ಆಧಾರಿತ ಅಥವಾ ಗ್ರೀನ್ ಉದ್ಯೋಗಗಳೇ, ಆದರೆ ಹಸಿರು ಉದ್ಯೋಗಗಳೇ ನಾವು ಹುಡುಕಬೇಕಾಗ್ತದೆ. ಅದರಲ್ಲಿ ಕೃಷಿ ಪ್ರವಾಸೋದ್ಯಮ ಇರಬಹುದು ಅಥವಾ ಇಕೋ ಟೂರಿಸಂ ಇರಬಹುದು, ಈ ತರದಲ್ಲೇ ಗಣದೈಟ್ ಹೋಮ್ಸ್ಟೇಗಳು ಇರಬಹುದು, ಸಣ್ಣ ಪುಟ್ಟ ರೆಸಾರ್ಟ್ಗಳಿರ್ಬೋದು, ಅಥವಾ ಸ್ಪಿರಿಚುವಲ್ ಟೂರಿಸಂ, ಧಾರ್ಮಿಕ ಪ್ರವಾಸೋದ್ಯಮ, ಇಂತಹ ಪ್ರವಾಸೋದ್ಯಮಗಳನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತಹ ಅರಣ್ಯ ಉತ್ಪನ್ನಗಳನ್ನೇ ಗಮನದಲ್ಲಿ ಇಟ್ಟುಕೊಂಡು ನಾವು ಅದನ್ನು ವ್ಯಾಲ್ಯೂ ಅಡಿಷನ್ಸ್ ಮಾಡಿ ಅದನ್ನು ಇದು ಮಾಡಬೇಕು, ಇಲ್ಲಾಂದ್ರೆ ಗ್ರಾಹಕ ಕೈಗಾರಿಕೆಗಳಿಗೆ ಹೆಚ್ಚು ಕೊಡಬೇಕು. ಆದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಮೀನು ಕಡಿಮೆ ಇರೋದ್ರಿಂದ ಇಲ್ಲಿಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರೆ. ಎಂತ ಬಡವಾದ್ರೂ ಕೂಡ ಅವನು ತನ್ನ ಮಗ ಚೆನ್ನಾಗಿ ಓದಬೇಕು ಅನ್ನೋ ಪರಿಕಲ್ಪನೆಯಲ್ಲೇ ವಿದ್ಯಾರ್ಥಿಗಳು ಕೊಡೋದ್ರಿಂದ ನಮ್ಮಲ್ಲಿ ವಿದ್ಯಾವಂತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಉದ್ಯೋಗ ಇಲ್ಲ, ಆದ್ರೆ ಹಾಗೆ ಉದ್ಯೋಗ ಮಾಡಿ ಹೊರಟ ಮೇಲೆ ಅವನು ಅದು ಆ ಶಿಕ್ಷಣಕ್ಕೆ ತಕ್ಕಂತನೇ ಉದ್ಯೋಗ ಹುಡುಕ್ತಾ ಹೋಗ್ತಾನೆ. ಅದು ಸ್ಥಳೀಯವಾಗಿ ಇಲ್ದಾಗಿದ್ದಾಗ ಅನಿವಾರ್ಯವಾಗಿ ಅವನ ಇಲ್ಲಿಂದ ಮೈಗ್ರೇಟ್ ಆಗ್ತಾನೆ, ಇಲ್ಲಿಂದ ಅವನು ವಲಸೆ ಹೋಗ್ತಾನೆ. ಅದರಿಂದ ಅವನು ಏನ್ ಮಾಡ್ತಾನೆ, ಇಲ್ಲಿ ಏನು ಥಿಂಕ್ ಮಾಡೋದಿಲ್ಲ. ಆದ್ರೆ ಇಲ್ಲೇ ಇರಬೇಕು ಅನ್ನೋರಿಗೆ ಇಲ್ಲಿ ಉದ್ಯೋಗ ಇಲ್ಲ. ಅದಕ್ಕಾಗಿ ಇಲ್ಲಿ ಗ್ರೀನ್ ಇದು ಏನು ಜಾಬ್ಗಳೇನಿದಾವೆ ಅದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗಿದೆ. ಆ ಕಾರಣಕ್ಕಾಗಿ ನಾವು ಇದು ನೋಡಿದಾಗ ನಮಗೆ ಏನಾದ್ರೂ ಒಂದು ಅಪ್ಲಿಕೇಶನ್ ನಮ್ಮ ಸಂಸ್ಥೆಯಲ್ಲೇ ನೋಡಿದಾಗ ಒಂದು ಅಪ್ಲಿಕೇಶನ್ ಕ್ವಾಲಿಫೈ ಮಾಡಿದ್ರೆ ಒಂದು 5 ಪೋಸ್ಟ್ ಬೇಕಂದ್ರೆ ಸುಮಾರು 500 ಜನ ಅಪ್ಲಿಕೇಶನ್ ಹಾಕ್ತಾರೆ. ನಮಗೆ 5 ಜನ ಬೇಕಾಗಿರೋದು. ಆದ್ರೆ ಇಂಟರ್ವ್ಯೂ ಎಲ್ಲ ಮಾಡಿ ಎಲ್ಲಾ ಹಂತದ ಪರಿಶೀಲನೆ ಮಾಡಿದ ಮೇಲೂ ಕೂಡ ನಮಗೆ ಒಂದು ಕ್ಯಾಂಡಿಡೇಟು ಸಿಗೋದಿಲ್ಲ. ಆದ್ರೆ ಸರ್ಟಿಫಿಕೇಟ್ ನೋಡಿದಾಗ 80%, 90%, 95% ಎಲ್ಲ ಮೆಡಲ್ ಕ್ರಿಯೇಟ್ ಎಲ್ಲ ಹೇಳ್ತಾರೆ. ಬಟ್ ಉದ್ಯೋಗಕ್ಕೆ ಬೇಕಾಗುವಂತ ಸ್ಕಿಲ್ ಅಲ್ಲಿ ಇರೋದರ ಮತ್ತೆ ಇನ್ನೊಂದೇನಂತಂದ್ರೆ ನಮ್ಮ ಶಿಕ್ಷಣದಲ್ಲಿ ಅಂದ್ರೆ ಈ ಪಡಿತರ ಶಿಕ್ಷಣದಲ್ಲಿ ಜಾಬ್ ಓರಿಯೆಂಟೆಡ್ ಶಿಕ್ಷಣ ಬಿಟ್ಟರೆ ಸ್ಕಿಲ್ ಓರಿಯೆಂಟೆಡ್ ಶಿಕ್ಷಣ ಆಗ್ತಾ ಇಲ್ಲ. ಅದಕ್ಕಾಗಿ ವಿದ್ಯಾವಂತ ನಿರುದ್ಯೋಗಿಗಳ ಸಂಖ್ಯೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ನಮ್ಮಲ್ಲಿ ನಾವು ಒಂದು ಪ್ರೋಗ್ರಾಮ್ ಪ್ರಾಜೆಕ್ಟ್ ನ ರೆಡಿ ಮಾಡಿದ್ದೀವಿ. ಅದಕ್ಕೆ ಏನು ಎಲ್ಲೆಲ್ಲಿ ಜಾಬ್ ಇದೆ, ನಾವೇ ಹೇಳ್ತೇವೆ ಅಲ್ಲಿ ಎಲ್ಲಿ ಫೇಲ್ ಆಗ್ತಾ ಇದಾರೆ ವಿದ್ಯಾವಂತರು, ಅದನ್ನು ನೋಡಿಕೊಂಡು ಅವರು ಸುಲಭವಾಗಿ ಉದ್ಯೋಗ ಪಡೆಯೋದಕ್ಕೆ ಏನೆಲ್ಲ ದಾರಿಗಳು ಬೇಕು ಅಂತ ಸ್ಕಿಲ್ ಅನ್ನ ಕಳಿಸ್ತಾ ಇದ್ದೇವೆ. ಎಂಪ್ಲಾಯರ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲೂ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಯಾರಿಗಾದ್ರು ಕೆಲಸ ಬೇಕು ಅಂತಂದ್ರೆ ನನಗೆ ಕೆಲಸ ಬೇಕು, ನನಗೆ ಎಲ್ಲ ಕೆಲಸ ನಾನು ಮಾಡ್ತೇನೆ, ಬಟ್ ಎಂಪ್ಲಾಯರ್ ಎಲ್ಲ ಕೆಲಸ ಮಾಡಕ್ಕೆ ಒಪ್ಪದಿಲ್ಲ, ಅವ್ನು ಹೇಳಿದ ಕೆಲಸ ಅಷ್ಟೇ ಮಾಡಬೇಕು. ಅಂತ ಕೆಲಸ ಎಲ್ಲಿದೆ, ಕಂಪನಿಗಳು ಏನ್ಕೆ ಎಕ್ಸ್ಪೆಕ್ಟ್ ಮಾಡ್ತವೆ, ಮಾರ್ಕೆಟಿಂಗ್ ಸೆಕ್ಟರ್ಗಳು ಏನ್ ಕೆಲಸ ಮಾಡ್ತವೆ, ರೈತಕ್ಕೆ ಸಂಬಂಧಪಟ್ಟಾಗ ಕೃಷಿ ಸಂಬಂಧಪಟ್ಟಾಗ ಯಾವ ಡಿಮಾಂಡ್ ಇದೆ, ಫಿಶರೀಸ್ ಸಂಬಂಧಪಟ್ಟ ಯಾವ ಡಿಮಾಂಡ್ ಇದೆ, ಟೆಕ್ನಾಲಜಿ ಸಂಬಂಧಪಟ್ಟಾಗ ಯಾವ ಡಿಮಾಂಡ್ ಇದೆ ಅಂತ ಕೋರ್ಸ್ಗಳು ಸುಮಾರು 25-30 ರೀತಿಯ ಕೋರ್ಸ್ಗಳನ್ನ ನಾವು ಇಲ್ಲಿ ಡಿಸೈನ್ ಮಾಡಿ ಅದು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನ ಗೈಡ್ಲೈನ್ಸ್ ಪ್ರಕಾರ ಮಾಡಿಫೈ ಮಾಡಿ ನಾವು ಯೂತ್ಸ್ಗೆ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನು ಕಳೆದ 15 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. ಈ ಜನಪದ ಸಂಪತ್ತನ್ನ ಒಂದು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಕನ್ನಡ ಜನಪದ ಪರಿಷತ್ತು ಈ ಸ್ಥಳೀಯವಾಗಿ ಏನೇನು ಚಟುವಟಿಕೆಯನ್ನು ಮಾಡ್ತಾ ಇದ್ರೆ ನೀವು ಅದರಲ್ಲಿ ಯಾವ ರೀತಿ ತೊಡಗಿಸಿಕೊಂಡಿದ್ರಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ಜಾನಪದ ಪರಿಷತ್ತಿನ ಘಟಕ ಇರಲಿಲ್ಲ. ಅದನ್ನ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಹಿಚಿ ಬೋರ್ಲಿಂಗ ಅವರು ಅವರ ಅಧ್ಯಕ್ಷತೆಯಲ್ಲಿ ಈಗ ನಡೀತಾ ಇದೆ. ಅವರು ಅಧ್ಯಕ್ಷ ಆಗಿದ್ದಾರೆ, ಅವರು ನಮಗೆ ಆತ್ಮೀಯರು, ನಮ್ಮ ಗುರುಗಳೇ ಆಗಿರೋದ್ರಿಂದ ಉತ್ತರ ಕನ್ನಡ ಜಿಲ್ಲೆಯ ಶ್ರೀಮಂತ ಜನಪದ ಕಲಾ ಪ್ರಕಾರಗಳಿದ್ದಾವೆ, ಅದರ ಬಗ್ಗೆ ನೀವು ಕೆಲಸ ಮಾಡಬೇಕು ಅಂತ ಆದೇಶ ನೇಮಕ ಮಾಡಿದ ಹಿನ್ನೆಲೆಯಲ್ಲಿ ಮತ್ತು ನನ್ನನ್ನ ಉತ್ತರ ಕನ್ನಡ ಜಿಲ್ಲೆಯ ಜಾನಪದ ಪರಿಷತ್ತಿನ ಅಧ್ಯಕ್ಷನಾಗಿ ನೇಮಕ ಮಾಡಿದ ಹಿನ್ನೆಲೆಯಲ್ಲಿ ನಾವು ಒಂದಿಷ್ಟು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೇವೆ. ವಿಶೇಷವಾಗಿ ಬುಡಕಟ್ಟುಗಳು ಮತ್ತು ಸಾಂಪ್ರದಾಯಿಕ ಸಮುದಾಯಗಳ ಜೊತೆಗೆ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಇದೊಂದು ಹೆಚ್ಚುವರಿ ಕೆಲಸ ಅಂತ ಅನಿಸಿಲ್ಲ ನನಗೆ. ಅದರ ಪಾಠ ಬ್ಯಾಟ ಅಂತ ಅದರದೇ ಒಂದು ಅಂಗವಾಗಿ ನಾನು ನೋಡ್ತಾ ಇದ್ದೇನೆ. ಅದಕ್ಕಾಗಿ ಏನ್ ಮಾಡ್ತಾ ಉತ್ತರ ಕನ್ನಡ ಜಿಲ್ಲೆಯ ಜಾನಪದ ಕಲಾವಿದರನ್ನ ಗುರುತಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಜಾನಪದೀಯ ರೂಢಿ ಸಂಪ್ರದಾಯಗಳು, ಕಲಾ ಪ್ರಕಾರಗಳು, ಸಾಹಿತ್ಯಗಳು ಇದೆಲ್ಲದರ ಬಗ್ಗೆನೂ ಡಾಕ್ಯುಮೆಂಟ್ ಆಗ್ತಾ ಇದೆ, ಅದರ ಬಗ್ಗೆ ಮಾಡ್ತಾ ಇದೀವಿ. ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಈಗಾಗಲೇ ತಾಲೂಕು ಸಮಿತಿಗಳನ್ನು ನಾವು ರಚನೆ ಮಾಡ್ತಾ ಇದೀವಿ. ಅದ್ರ ಮೂಲಕ ಸ್ಥಳೀಯವಾಗಿರುವಂತಹ ಕಲಾವಿದರನ್ನ ಮತ್ತು ಜಾನಪದಕ್ಕೆ ಸಂಬಂಧಪಟ್ಟ ಅಧ್ಯಯನಗಳು, ಇಲ್ಲಿವರೆಗೆ ಆದಂತಹ ಅಧ್ಯಯನಗಳು ಅಥವಾ ಅವರ ಬೇರೆ ಬೇರೆ ರೀತಿಯ ಕಲಾ ಪ್ರಕಾರಗಳು ಅಥವಾ ಜನಪದಕ್ಕೆ ಸಂಬಂಧಪಟ್ಟಾಗೆಲ್ಲ ಹಾಡುಗಳು ಸಾಹಿತ್ಯಗಳು ಯಾವುದೇ ವಿಚಾರಗಳಲ್ಲಿ ಅದು ನಮಗೆ ಜನಪದ ಹೀಗೆ ಅಂತಿಲ್ಲ. ಯಾಕಂದ್ರೆ ಜನ ಮನುಷ್ಯ ಹುಟ್ಟದಾಗ್ಲಿಂದನೇ ಶುರುವಾಗಿದ್ದೆ ಅದು ಜನಪದ ಇವಾಗ ಬಂದದ್ದು ಎಲ್ಲೋ ಡಾಕ್ಯುಮೆಂಟ್ ಆಗಿರಲಿಲ್ಲ. ಅಂತ ಎಲ್ಲ ವಿಚಾರಗಳನ್ನು ಉತ್ತರ ಕನ್ನಡದಲ್ಲಿ ಡಾಕ್ಯುಮೆಂಟ್ ಮಾಡೋದ್ರ ಮೂಲಕ ಮತ್ತು ಕಲಾವಿದರನ್ನು ಗುರುತಿಸಿ ಸರ್ಕಾರದಿಂದ ಮಾಶಾಸನ ಬರೋದಕ್ಕೆ ಪ್ರಯತ್ನ ಮಾಡೋದ್ರ ಮೂಲಕ ಮತ್ತು ಅವರ ಎಲ್ಲ ಸಾಹಿತ್ಯಗಳನ್ನು ಅದನ್ನ ಡಾಕ್ಯುಮೆಂಟ್ ಮಾಡಿ ಮುಂದಿನ ಪೀಳಿಗೆಗೆ ಅದು ಇರುವಂತ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಶ್ರೀಮಂತ ಜನಪದ ಕಲಾ ಪ್ರಕಾರಗಳನ್ನ ಗುರುತಿಸಿ ಅದನ್ನು ಎಲ್ಲ ಶಾಲೆಗಳಲ್ಲಿ ಆಮೇಲೆ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕಚೇರಿಗಳಲ್ಲಿ ಅದನ್ನ ದಾಖಲೆ ಮಾಡಿ ಯಾರು ಎಲ್ಲೇ ಬಂದ್ರು ಜಿಲ್ಲೆಗೆ ಯಾರೇ ಬಂದ್ರು ಅಥವಾ ಜಿಲ್ಲೆಯವರು ಎಲ್ಲೇ ಹೋದ್ರೂ ಕೂಡ ಈ ಒಂದು ಜನಪದ ಪ್ರಕಾರವನ್ನು ಈ ವಾತಾವರಣ ಒಯ್ಯೋದು ಮತ್ತು ತೊರೆಯೋದು ಈ ಎರಡಕ್ಕೂ ಅನುಕೂಲ ಆಗುವ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಈಗಾಗಲೇ ರೂಪಿಸಿದ್ದೇವೆ. ಅದು ಕೆಲಸ ಚಾಲ್ತಿಯಲ್ಲಿದೆ. ಕೊನೆಯ ಹಾಗೂ ಪ್ರಮುಖವಾದಂತಹ ಪ್ರಶ್ನೆ, ಬುಡಕಟ್ಟು ಸಮುದಾಯದವರು ಸದ್ಯ ಎದುರಿಸ್ತಾ ಇರುವಂತಹ ಒಂದು ಸವಾಲುಗಳು ಏನೇನು ಮತ್ತು ಪರಿಹಾರವನ್ನು ಯಾವ ರೀತಿ ಕಂಡುಕೊಳ್ಳಬಹುದು? ಒಂದು ಬುಡಕಟ್ಟು ಸಮುದಾಯಗಳು ಈಗಾಗಲೇ ಡಿಕ್ಲೇರ್ ಆಗಿದೆ. ಆ ಡಿಕ್ಲೇರ್ ಆದಂತಹ ಸಮುದಾಯಗಳು ಇನ್ನು ಅವರ ಆರ್ಥಿಕ ಮತ್ತು ಸಾಮಾಜಿಕ ಹೋರಾಟಕ್ಕಾಗಿ ಮತ್ತು ಅವರ ಅವಶ್ಯಕತೆ ತಕ್ಕಂತಾಗಿ ಅವರು ಶಿಕ್ಷಣ ಆರೋಗ್ಯ ಅವರ ಒಂದು ಕೃಷಿ ಮತ್ತು ಅವರ ಬೇಡಿಕೆಗೆ ಅನುಗುಣವಾಗಿ ಅಥವಾ ಒಂದು ಫಾರೆಸ್ಟ್ ರೈಟ್ಸ್ ಇದರ ಬಗ್ಗೆ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಉತ್ತರಾಖಂಡ್ ಜಿಲ್ಲೆಯಲ್ಲಿ ಟ್ರೈಬಲ್ ಬುಡಕಟ್ಟು ಪಟ್ಟಿಗೆ ಸೇರ್ಲಿಕ್ಕೆ ಸಾಧ್ಯ ಆಗದೇ ನಿರಂತರವಾಗಿ 15-20 ವರ್ಷದಿಂದ ಪ್ರಯತ್ನ ಮಾಡ್ತಾ ಹೋರಾಟ ಮಾಡ್ತಾ ಬಂದವರಿದ್ದಾರೆ. ಅವರು ಕೂಡ ಈಗ ಅವರು ಏನ್ ಮಾಡಬೇಕಾಗಿದೆ ಅಂತಂದ್ರೆ ಅವರ ಸಮುದಾಯದ ನಿಜವಾದ ಅಸ್ಮಿತೆಯನ್ನು ಅವರು ಯಾರು ಕೇಳಬೇಕಾಗಿದೆ ಯಾರಿಗೆ ಹೇಳಬೇಕಾಗಿದೆ ಅದು ಸರ್ಕಾರದ ಗಮನಕ್ಕೆ ಅಥವಾ ಅದಕ್ಕೆ ಸಂಬಂಧಪಟ್ಟಾಗ ಕಮಿಟಿಗಳಿಗೆ ತರುವಂತ ಕೆಲಸವನ್ನು ಅವ್ರು ಮಾಡಬೇಕಾಗ್ತದೆ. ಒಂದು ಈಗಾಗಲೇ ಅರಣ್ಯ ಸಂಘರ್ಷಗಳದು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಆಗ್ತಾ ಇರುವಂತಹ ಗೊಂದಲಗಳು ಇರಬಹುದು. ಇದರ ಮಧ್ಯದಲ್ಲಿ ಇನ್ನು ಎಷ್ಟೇ ವರ್ಷ ಆದರೂ ಕೂಡ ಆ ಸಮುದಾಯಗಳು ಅಲ್ಲೇ ಅವ್ರ ಹಕ್ಕು ಕೊಟ್ಟರು ಅರಣ್ಯ ಹಕ್ಕು ಕೊಟ್ಟರೂ ಕೂಡ ಅಲ್ಲೇ ಇಡೀ ಮುಂದಿನ ತಲೆಮಾರುಗಳನ್ನು ಇಟ್ಟುಕೊಳ್ಳೋದಕ್ಕೆ ಆಗೋದಿಲ್ಲ. ಅವರ ಬದಲಿ ವ್ಯವಸ್ಥೆ ಹುಡ್ಕೊಳ್ಳಬೇಕು. ಆ ಕಾರಣಕ್ಕಾಗಿ ಹೋರಾಟ ಒಂದಂತ ಇರುವಂತಹ ಪರಿಸ್ಥಿತಿನ ಗಟ್ಟಿ ಮಾಡೋದಕ್ಕೆ ಇನ್ನು ಮುಂದಿನ ಪೀಳಿಗೆಗೂ ಕೂಡ ಅವ್ರು ಬೇಕಾದಂತ ಶೈಕ್ಷಣಿಕ ಸಾಮಾಜಿಕ ಔದ್ಯೋಗಿಕ ವಾತಾವರಣಗಳನ್ನು ಅವ್ರು ಪಡೆಯೋದಕ್ಕೆ ಪ್ರತಿಯೊಂದು ಸಮುದಾಯಗಳು ಅವರದೇ ಆದಂತಹ ಒಂದು ಆಕ್ಷನ್ ಪ್ಲಾನ್ ಮಾಡಬೇಕಾಗಿದೆ. ಅವರನ್ನು ಗುರಿ ಫಿಕ್ಸ್ ಮಾಡ್ಕೋಬೇಕು. ನಾವು ಇನ್ನು 10 ವರ್ಷದಲ್ಲಿ ಹೀಗಿರಬೇಕು, ನಮ್ಮ ಮಕ್ಕಳು ಇಷ್ಟು ಓದಬೇಕು, ನಮ್ಮ ಮಕ್ಕಳು ಇಷ್ಟು ಉದ್ಯೋಗ ಮಾಡ್ಕೋತಾರೆ, ನಮ್ಮ ಮಕ್ಕಳು ಹಿಂಗೆಲ್ಲ ಮಾಡಬೇಕು, ನಮ್ಮ ಸಮುದಾಯ ಉಳಿಸ್ಕೊಳ್ಳೋದಕ್ಕೆ ನಾವು ಇಂತಿಂತ ಕಲಾ ಪ್ರಕಾರಗಳನ್ನ ಅಥವಾ ಅಸ್ಮಿತೆಯನ್ನು ಉಳಿಸ್ಕೊಳ್ಬೇಕು. ಈ ತರ ಚಿಂತನೆಗಳು ಅವರ ಎಲ್ಲ ಸಮುದಾಯಗಳು ಇರ್ತವೆ. ಯಾಕಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ನೋಡಿದಾಗ ನಾವು ಬಡವರು, ನಮಗೆ ಕಷ್ಟ, ನಮ್ಗೆ ಆ ತೊಂದರೆ ಇದೆ, ಈ ತೊಂದರೆ ಇದೆ, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ, ಆ ಪಕ್ಷ ಮಾಡಿಲ್ಲ, ಈ ಪಕ್ಷ ಮಾಡಿಲ್ಲ, ಆ ಸರ್ಕಾರ ಮಾಡಿಲ್ಲ, ಈ ಸರ್ಕಾರ ಇದೇ ತರ ಹೇಳ್ತಾ ಕೂತ್ಕೊಳ್ಳೋದನ್ನ ನಾವು ನೋಡ್ತೀವಿ. ಸಾಮಾನ್ಯ ಕೇಳಿದಾಗ ಎಲ್ಲರೂ ಹೇಳ್ತಾರೆ, ಜನಪ್ರತಿನಿಧಿಗಳು ಹೋದಾಗ ಅದಕ್ಕೆ ತಕ್ಕಂತ ಆರೋಪಗಳನ್ನ ಹೇಳುವಂಥದ್ದು, ಅಧಿಕಾರಿಗಳು ಹೋದಾಗ ಅಧಿಕಾರಿಗೆ ತಕ್ಕಂತ ಆರೋಪ ಮಾಡೋದು, ಯಾರು ಇಲ್ದಾಗ ಅವರೇ ಕೂತಾಗ ಬೇರೆ ಬೇರೆ ಎಲ್ಲರ ಮೇಲೆ ಆರೋಪ ಮಾಡೋದು, ಇದು ಎಲ್ಲಾ ಸಮುದಾಯದಲ್ಲೂ ನಾವು ನೋಡ್ತೇವೆ. ಇದರ ಹೊರತಾಗಿ ಇಡೀ ನಮ್ಮ ಸಮುದಾಯದ ಮುಂದಿನ 10 ವರ್ಷದ ಅಜೆಂಡಾ ಏನು ಅಥವಾ ನಮ್ಮ ಈಗಿರುತ್ತೆ ಅನ್ನೋ ಸಮಸ್ಯೆಗಳೇನು, ಆ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಸಿಗ್ತದೆ, ಯಾವ ಹಂತದಲ್ಲಿ ಪ್ರಯತ್ನ ಮಾಡಬೇಕು, ರೂಟ್ ಯಾವುದು, ಇದನ್ನು ನಾವು ಥಿಂಕ್ ಮಾಡಿದ್ರೆ ಅಂದ್ರೆ ಸ್ಟ್ರಾಟಜಿಯನ್ನು ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆ ಅರ್ಧ ಬಗೆಹರಿದಾಗೇನೆ. ಆ ರೀತಿಯ ಚಿಂತನೆ ಕೊಡುವಂತ ಕೆಲಸ, ಆ ಚಿಂತನೆ ರೂಪಿಸುವಂತ ಕೆಲಸ ನಮ್ಮ ಜಿಲ್ಲೆಯಲ್ಲಿ ಮತ್ತು ಎಲ್ಲ ಸಮುದಾಯದ ಬುಡಕಟ್ಟು ಸಮುದಾಯಗಳಲ್ಲಿ ಆಗ್ಬೇಕು ಅನ್ನೋದು ನನ್ನ ಆಶಯ. ಬಹಳ ಸಂತೋಷ ಡಾಕ್ಟರ್ ವೆಂಕಟೇಶ್ ನಾಯ್ಕ ಅವರೇ. ಬುಡಕಟ್ಟು ಸಮುದಾಯದ ಒಂದು ವೈಶಿಷ್ಟ್ಯತೆಗಳು ಏನೇನು, ಅದನ್ನ ಉಳಿಸುವಂತಹ ಒಂದು ಅಗತ್ಯ ಏನು, ಹಾಗೂ ಎದುರಿಸ್ತಾ ಇರುವಂತಹ ಸವಾಲುಗಳು ಏನೇನು, ಈ ನಿಟ್ಟಿನಲ್ಲಿ ಬುಡಕಟ್ಟು ಸಮುದಾಯದವರು ಏನು ಮಾಡಬಹುದು, ಸಾರ್ವಜನಿಕರು ಏನು ಮಾಡಬಹುದು, ಸರ್ಕಾರ ಏನು ಮಾಡಬಹುದು, ಈ ಎಲ್ಲದರ ಬಗ್ಗೆ ಸಾಕಷ್ಟು ವಿವರವನ್ನ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತಾವು ಅಷ್ಟಕ್ಕೂ ದೂರದಿಂದ ಬಂದು ಇಲ್ಲಿ ನನ್ನನ್ನು ಸಂಪರ್ಕಿಸಿ ಮಾಹಿತಿಯನ್ನು ಪಡೆದಿದ್ದಕ್ಕೆ ನಿಮಗೆ ಮತ್ತು ಈ ವಿಷಯವನ್ನು ಕೇಳ್ತಾ ಇರುವಂತಹ ಎಲ್ಲ ಶ್ರೋತೃಗಳಿಗೂ ಕೂಡ ನನ್ನ ಅಭಿನಂದನೆಗಳು. ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯ ಬುಡಕಟ್ಟು ಸಮುದಾಯದ ಸಂಸ್ಕೃತಿ, ಸ್ಥಿತಿಗತಿ ಮತ್ತು ಸಮಸ್ಯೆಗಳು, ಈ ಕುರಿತು ಸಿಸಿ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಡಾ ವೆಂಕಟೇಶ್ ಎಲ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಬಳೆಯುವುದು ಸುಖದಿಂದ ವೃದ್ಧಾಪ್ಯ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು

ಅಂತರ ಬೆಳೆ ಹಾಗೂ ಬೆಳೆ ಕಟಾವು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟೇರ್ಗೆ 42,000 ನೀಡಲಾಗುತ್ತದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತದೆ. ಒಟ್ಟು ಪ್ರತಿ ಹೆಕ್ಟೇರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಈರಪ್ಪ ಅವರು ಎನ್ಎಂಇಒ ಓಪಿ ಬೆಂಬಲದಿಂದ ಇನ್ನೂ ಹೆಚ್ಚಿನ ಭೂಮಿಯಲ್ಲಿ ಪಾಮ್ ಮರಗಳ ಬೆಳೆಸುವ ಆಲೋಚನೆ ಮಾಡಿದ್ದಾರೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಚನ್ನಪ್ಪ ವೀರಪ್ಪ ಅಂಗಡಿ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಸಭಾದಗ ಚಿಂತ ಬೇಡತನ ಆಯ ಅರಳಿ ಸ್ವಂತ ಗ್ರಾಮವು ನಮ್ಮದೈತಿ, ಅರಳಿ ಸ್ವಂತ ಗ್ರಾಮವು ನಮ್ಮದೈತಿ. ಕೋಣೆ ಬಸವನ ಸರಿಯಿಂದ ನಮ್ಮದು ದಾಳಿಯಲ್ಲಿ ಕೇರಾತಿ. ಪರಂಪರೆ ಪುರುಷು ಸಂಪ್ರಿತೆ ಪಾವನ ಚರಿತೆ ಪುಣ್ಯವನಿತೆ ಜಯ ಜನನಿ ಮಹತ್ವ ಶಂಕರ ಧರ್ಮ ಪ್ರಚಾರಕ, ಮಹತ್ವ ಶಂಕರ ಧರ್ಮ ಪ್ರಚಾರಕ ವಿದ್ಯಾರಣ್ಯರ ತ್ಯಾಗದ ವೀರ ಪರಿಚಯ ಓಬವ ತಾಯಿ, ಕೆರಿ ವೀರ ಪರಿಚಯ ಓಬವ ತಾಯಿ, ಕರಿ ಶಕ್ತಿಯಿಂದ ನಡೆಸಿದ ತಾಯಿ ಜಯ ತೋ ಜನನಿ. ಪ್ರಭ ಮಲ ಪ್ರಭ ನದಿಯುಳಿರುವ ಕಟ ಪ್ರ ಹವಾಮಾನ ಪ್ರತಿಯು ಇರುವ ದತ್ತ ಸಹ್ಯಾದ್ರಿ ನೀಲಗಿರಿ ನಿತ್ಯ ನಿರ್ಮಲ ಕರಜಾರನಿಯೇ ಸತ್ಯ ಧರ್ಮ ನ್ಯಾಯ ನೀತಿಯ ನಡೆಯ